ಸಂಖ್ಯೆಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಳಿಸಿಕೊಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುತ್ತೇವೆ. ಈಗ ಕೇಳಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಾನು ಸವಳಂಗದಲ್ಲಿದ್ದೇನೆ. ಇವತ್ತು ನಮ್ಮ ಜೊತೆ ಒಬ್ಬ ಪ್ರಗತಿಪರ ರೈತರಿದ್ದಾರೆ, ಬಸವರಾಜಪ್ಪ ಅಂತ ಹೇಳ್ಬಿಟ್ಟು. ಇವರು ಪ್ರಮುಖವಾಗಿ ಈಗ ಏನು ಬೇಸಿಗೆಯಲ್ಲಿ ಮುಖ್ಯವಾದ ಬೆಳೆ ಶೇಂಗಾ ಬೆಳೆ ತೆಗೆದುಕೊಂಡಿದ್ದಾರೆ. ಇದರ ಜೊತೆಗೆ ಅಡಿಕೆ ಬೆಳೆ ಇದೆ, ಮೆಕ್ಕೆಜೋಳ ಇದೆ, ಬೇರೆ ಬೆಳೆ ಕೂಡ ಇದೆ. ಈಗ ಈ ಒಂದು ಪ್ರಮುಖ ಬೇಸಿಗೆ ಬೆಳೆಯಾಗಿ ನೀರಾವರಿಯಲ್ಲಿ ಶೇಂಗಾ ಬೆಳೆ ತೆಗೆದುಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸರ್. ನಮಸ್ಕಾರ. ಹೇಳಿ, ಎಷ್ಟು ವರ್ಷದಿಂದ ತಾವು ಕೃಷಿ ಮಾಡ್ತಾ ಇದ್ದೀರಾ? ನಾವೊಂದು 25 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಜಮೀನ್ ಇದೆ ಅಂತ ಹೇಳಿ ಕೃಷಿ ಮಾಡ್ತಾ ಇದ್ದೀರೋ ಇಲ್ಲ ಹೇಗೆ ಸರ್? ಈ ಜಮೀನ್ ಇದೆ ಮತ್ತೆ ಬೇರೆ ಏನ್ ಮಾಡಕ್ ಸರ್, ಅದಕ್ಕೆ ಮಾಡಬೇಕು, ಮತ್ತೆ ಬಿಟ್ಟರೆ ಬೇರೆ ಕೆಲಸ ಬರಲ್ಲ ನಮಗೆ. ಕೃಷಿನೇ ದೇವರು, ಕೃಷಿನೇ ಸರ್ವಸ್ವ. ಕೃಷಿನೇ ದೇವರು, ಕೃಷಿನೇ ಸರ್ವಸ್ವ. ಸೊ ಹಾಗಾಗಿ ಇದರಲ್ಲೇ ಮುಂದುವರಿಬೇಕಂತ ಹೇಳ್ಬಿಟ್ಟು ಈಗ ಶೇಂಗಾ ಬೆಳೆ ಬೆಳೆದಿದ್ರ, ಹುಲ್ಸಾಗಿ ಬಂದಿದೆ, ಆದ್ರೂ ಸ್ವಲ್ಪ ರೋಗ ರುಜಿನ ಏನೋ ಕಾಣ್ತಾ ಇದೆ. ಇದು ಯಾವ ತಳಿ ಬೆಳೀತಾ ಇದೀರಿ? ಇದು ಇಲ್ಲೇ ಸಿಗ್ಗಾವಿ ತಳಿ ರೀ ಇದು. ಈ ಸರಿ ಯಾವಾಗ ಚೆನ್ನಾಗ್ ಬರೋದು, ಈ ಸರಿ ಯಾಕೆ ಕೈ ಕೊಟ್ಟತ್ ಬಾಳ. ಎಷ್ಟು ಎಕರೆ ಹಾಕಿದ್ರಿ ಇದು? ಇದೊಂದು 2 ಎಕರೆ ಬರ್ತತ್ರಿ. 2 ಎಕರೆ ಹಾಕಿದ್ರಿ. ಇದ್ರ ಜೊತೆಗೆ ಮತ್ತೆ ಈಗ ಅಡಿಕೆ, ತೆಂಗು, ಮೆಕ್ಕೆಜೋಳ ಅಡಿಕೆ ತೆಂಗು ಐತೆ. ಈಗ ಈ ಶೇಂಗಾದ ಬೆಳೆಯಲ್ಲಿ ಸಾಮಾನ್ಯವಾಗಿ ಒಂದು 2 ತಿಂಗಳು ಬೆಳೆ ಇದೆ? 4 ತಿಂಗಳು ಬೆಳೆ. 4 ತಿಂಗಳು ಬೆಳೆ. ಈಗ ಯಾವ ಹಂತದಲ್ಲಿ ಹೂವು ಕೂಡ ಬಿಡ್ತಾ ಇದೆ? 2 ತಿಂಗಳು ಆಗಿದೆ ಈಗ, ಇನ್ನೂ 2 ತಿಂಗಳು ಹೋಗ್ಬೇಕು. ಏನು ಬಿತ್ತನೆ ಮಾಡ್ಬೇಕಾದ್ರೆ ಜಮೀನು ಹೆಂಗ್ ತಯಾರು ಮಾಡ್ಕೊಂಡಿದ್ರಿ? ಬಿತ್ತನೆ ಮಾಡ್ಬೇಕಾದ್ರೆ ಎಲ್ಲ ಸೀನಾಗಿ ಬೇಸಾಯ ಮಾಡಿ ರೋಟರಿ ಹೊಡೆದು ಫಸ್ಟ್ ಡಿಸ್ಕ್ ಹೊಡಿತೇವೆ, ಕುಳ, ಆಮೇಲೆ ಬಲರಾಮ್ ನೆಲ ಅಂತ ಬರುತ್ತೆ ಅದು ಹೊಡಿತೇವೆ, ಆಮೇಲೆ ರೋಟರಿ ಹೊಡಿತೇವೆ, ಆಮೇಲೆ ನೆಲಕ್ಕೆ ಸ್ವಲ್ಪ ಗೊಬ್ಬರ ಅದೆಲ್ಲ ಹಾಕ್ತೇವೆ. ಯಾವ್ದು ಗೊಬ್ಬರ ಹಾಕಿದ್ರಿ? DAP ಹಾಕಿದ್ವಿ, ಆಮೇಲೆ ಸುಣ್ಣ, ಎರೆಹುಳು ಗೊಬ್ಬರ ಅದೆಲ್ಲ ಹಾಕಿದ್ವಿ. ಈಗ ಈ ಒಂದು ಮುಟ್ರು ರೋಗ ತರ ಕಾಣ್ತಾ ಇದೆಯಲ್ಲ, ಇದ್ರ ಬಗ್ಗೆ ಏನಾದ್ರು ಯಾರ ಹತ್ರ ವಿಚಾರಿಸಿದೀರಾ ಅಥವಾ ಇದು ತೋರಿಸಿದ್ರ ಯಾರಿಗಾದ್ರು? ತೋರಿಸಿದೀವ್ರಿ, ಇದು ನಾಳೆ ಔಷಧಿ ಹೊಡಿಬೇಕು. ಎಲ್ಲಿ ತೋರಿಸಿದಿರಾ? ಗೊಬ್ಬರದಂಡಿ ವಿನಾಯಕ ಟೆಂಡರ್ಸ್ ಐತಲ್ಲ. ಏನ್ ಹೇಳಿದ್ದಾರೆ? ಔಷಧಿ ಹೊಡಿರಿ, ಕಂಟ್ರೋಲ್ ಹಾಕತ್ತೆ ಅಂತ ಹೇಳಿದ್ದಾರೆ. ಯಾವ ಔಷಧಿ ಸರ್? ಅದ್ ಯಾವ್ದಾವ್ರಿಗೆ ಅವ್ರು ಹೋದ್ಮಾರ್ ಕೊಟ್ಟದ್ದೇ ನಾವು ತರ್ಬೇಕು ಅಷ್ಟೇ. ಅಂದ್ರೆ ಈಗ ಇಲ್ಲಿಂದ ಒಂದು ಸ್ಯಾಂಪಲ್ ತಗೊಂಡು ಹೋಗಿದಿರಾ? ತಗೊಂಡು ಹೋಗ್ತೀವಿ, ಒಂದ ಇವತ್ ಸಾಯಂಕಾಲ ತಗೊಂಡ್ ಹೋಗ್ತೀವ, ಸಾಯಂಕಾಲ ಕೊಡ್ತಾರ, ನಾಳೆ ಹೊಡಿಬೇಕು. ನಾಳೆ ಸಿಂಪಡಣೆ ಮಾಡ್ಬೇಕು. ಇದು ವರ್ಷ ವರ್ಷ ತಾವು ಶೇಂಗಾ ಬೆಳೆ ಬೆಳಿತೀರಾ ಬೇಸಿಗೆಯಲ್ಲಿ? ವರ್ಷ ವರ್ಷ ಬೆಳಿತೀವಿ ಅಂದ್ರೆ ಈ ಜಾಗದ ಬೆಳೆಯಲ್ಲ, ಮತ್ತೆ ಬೇರೆ ಕಡೆ ಅಂದ್ರೆ ಒಂದು ಸ್ಥಳ ಬಿಟ್ಟು ಇನ್ನೊಂದು ಸ್ಥಳ. ಇದು ಮುಂದ ವರ್ಷಕ್ಕೆ ಬರಲ್ಲ ಇದ್ರಲ್ಲಿ ಬೆಳೆ, ಮತ್ತೆ ಇಳುವರಿ ಕಮ್ಮಿ ಆಗುತ್ತೆ, ಕಡಿಮೆ ಆಗ್ತದೆ ಇಳುವರಿ. ಹಾಗಾಗಿ ಮುಂದೆ ವರ್ಷ ಬಿಟ್ಟು ಮತ್ತೆ ನೆಕ್ಸ್ಟ್ ಆಗ್ತದೆ. ಎಷ್ಟು 1 ಎಕರೆಗೆ ಎಷ್ಟು ಬೀಜ ಹಾಕಿದ್ರಿ? 1 ಎಕರೆಗೆ 70 ಸೇರು ಹೋಗಿತ್ರಿ. 70 ಸೇರು 70 ಕೆಜಿ. 70 ಕೆಜಿ. ವೈಜ್ಞಾನಿಕವಾಗಿ ಹೇಳುದಾದ್ರೆ ಎಷ್ಟು ಬೇಕಂತ ಹೇಳ್ತಾರೆ ಅವರು? ವಿಜ್ಞಾನಿಗಳು ಕೇಳಿದ್ರೆ ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಇಲ್ಲ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ, ರೈತ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಅವ್ರು ಏನ್ ಹೇಳ್ತಾರೆ ಎಕರೆಗೆ ಎಷ್ಟು ಬೇಕಂತ? ಎಕರೆಗೆ 50 ಕೆಜಿ ಅಂತ ಹೇಳ್ತಾರೆ. ಸಾಕಂತ. ಇದು ನೀವು ಒತ್ತೊತ್ತಾಗಿ ಹಾಕಿದ್ಕೆ ಇಷ್ಟು ಬೇಕಾಯ್ತು ಅಂತ ಹೇಳ್ತಿದ್ರೆ? ಒತ್ತೊತ್ತಾಗಂತ, ಆಮೇಲೆ ಇದು ಇನ್ನೊಂದಾಗತ್ತೆ, ಹುಟ್ಟಿ ಸಾಯ್ತಾ ಹೋಗುತ್ತೆ ಶೇಂಗಾ. ಹಾಗಾಗಿ ನಾವ್ ಒಂದ್ ಕಾಳು ಜಾಸ್ತಿ ಇರ್ಲಿ ಅಂತ ಯಾಕಂತಂದ್ರೆ ಒಂದ್ ಸತ್ತು ಹೋಗಿದ್ರು ಇನ್ನೊಂದು ಬದುಕು ಬಹಳ ಸಾಯ್ತತ್ತೆ. ಇದರಲ್ಲಿ ಈಗ ನೀರಿನ ಒಂದು ನಿರ್ವಹಣೆ ಬಂದ್ರೆ ಎಷ್ಟು ದಿವಸಕ್ಕೊಂದ್ಸಲ ನೀರು ಬಿಡ್ತೀರಿ ನೀವು? ಈಗ 8 ದಿವಸಕ್ಕೊಂದು ನೀರು ಬಿಡ್ತೀವಿ. ಅಂದ್ರೆ ಜಮೀನಿನ ಒಂದು ತೇವಾಂಶ ನೋಡ್ಕೊಂಡ್ಬಿಟ್ಟು? ತೇವಾಂಶ ನೋಡ್ಕೊಂಡ್ಬಿಟ್ಟು ಬಿಡ್ತೀರಿ. ಬಿತ್ತನೆ ಆದ್ಮೇಲೆ ಏನ್ ಕಳೆ ಎಷ್ಟು ಬಾರಿ ತೆಗೆದಿದ್ರಿ? ಕಳೆ 2 ಬಾರಿ ತೆಗೆದಿದ್ದೀವಿ. ಈಗ 2 ಬಾರಿ ಕಳೆ ತೆಗೆದಾಗಿದ್ದು ಕೂಲಿ ಆಳುಗಳಿಂದ? ಕೂಲಿ ಆಳುಗಳಿಂದ. ಎಷ್ಟು ಅವರಿಗೆ ಕೂಲಿ ಸರ್? ಅವ್ರಿಗೆ ಒಂದ್ ದಿನಕ್ಕೆ 300 ರೂಪಾಯಿ ಕೂಲಿ. ಅಂದ್ರೆ ಬೆಳಿಗ್ಗೆ ಬಂದು ಸಂಜೆ? ಸಂಜೆ 10 ಗಂಟೆ ಬರ್ತಾರ, ಸಾಯಂಕಾಲ 5 ಗಂಟೆ ಹೋಗ್ತಾರೆ. ಈಗ ಕೃಷಿಯಲ್ಲಿ ತಮ್ಮ ಕೃಷಿಯಲ್ಲಿ ಕುಟುಂಬದ ಸದಸ್ಯರು ಎಲ್ಲರೂ ಸೇರಿ ಕೃಷಿ ಮಾಡ್ತಾ ಇದ್ದೀರೋ ಇಲ್ಲ ಹೊರಗಿನ ಕೂಡ ಜನ ತಗೊಳ್ತೀರಾ? ಹೊರಗಿನ ಜನ ತಗೊಂತೀವಿ, ನಾವು ಕುಟುಂಬದವರು ಮಾಡ್ತೀವಿ. ಒಟ್ಟಾರೆ ಎಷ್ಟು ಎಕರೆ ಜಮೀನು ಇದೆ ಸ್ವಾಮಿ? ನಮ್ದೊಂದು 8 ಎಕರೆ ಇದೆ. 8 ಎಕರೆಯಲ್ಲಿ ಇದೆ ಮೆಕ್ಕೆಜೋಳ, ಅಡಿಕೆ, ತೆಂಗು, ಶೇಂಗಾ. ಬ್ಯಾಸಿಗೆ ಅಷ್ಟೇ ಶೇಂಗಾ, ಮಳೆಗಾಲ ಮೆಕ್ಕೆಜೋಳ ಹಾಕ್ತೀವಿ. ಮಳೆಗಾಲದಲ್ಲಿ ಮೆಕ್ಕೆಜೋಳ ಹಾಕ್ತೀವಿ, ಬ್ಯಾಸಿಗೆಯಲ್ಲಿ ಶೇಂಗಾ. ಈಗ ಮೆಕ್ಕೆಜೋಳದಲ್ಲಿ ಏನ್ ಸಮಸ್ಯೆ ಕಂಡಿದ್ರಿ? ಆಗ ಹೋದ ಮಳೆಗಾಲದಲ್ಲಿ ಲಾಸ್ ಆಗ್ಬಿಡ ಸರ್. ಬರಿ ಹೆಂಗೆ ಮಳೆ ಜಾಸ್ತಿ ಆಗ್ಬಿಡ್ತಲ್ಲ, ನೀರ್ ಜಾಸ್ತಿ ಆಗಿ ಲಾಸ್ ಆಗಿ, ನೀರ್ ಜಾಸ್ತಿ ಆಗಿ ಕೆಂಪಾಗಿ ಒಣಗೋಯ್ತು. 30% ಒಳಗೋತು, ಮಾಡಿದ ಖರ್ಚು ಬಂದಿದೆ ಅಷ್ಟೇ. ಮಾಡಿದ ಖರ್ಚು ಬಂದಿದೆ. ಆಮೇಲೆ ಮನೆಯಲ್ಲಿ ಜಾನುವಾರು ಏನ ಸಾಕ್ತಾ ಇದ್ದೀರಾ? ಇದಾವ್ರಿ, ಒಂದ್ ಆಕಳ ಆಕಳ ಇದಾವ. ಆಕಳ? ಎತ್ತುಗಳಿಲ್ಲ. ಎತ್ತುಗಳಿಲ್ಲ, ಟ್ರ್ಯಾಕ್ಟರ್ ಐತೆ. ಈಗ ಆಕಳಗೆ ಅದು ಮೇವ್ ಆಯ್ತಲ್ಲ ಮೆಕ್ಕೆಜೋಳದ್ದು, ಅದಕ್ಕೆ ಅದಕ್ಕೆ ಇದ್ರ ಜೊತೆ ಇನ್ನು ಮತ್ತೆ ನೀವು ಇದು ಬೆಳೀತಾ ಇದ್ದೀರಲ್ಲ ಅಂದ್ರೆ ಜಾನುವಾರುಗಳಿಗೆ ಹಾಕ್ತಕ್ಕಂತ ಹಸಿರು ಮೇವು ಯಾವ್ದದು? ಅದೇ ಹಸಿರು ಮೇವೆ, ಅದು ಮೆಕ್ಕೆಜೋಳ. ಅದು ಜಾನುವಾರಿಗಂತಾನೆ, ಜಾನುವಾರಿಗಂತಾನೆ ಹಾಕಿರೋದು. ಅದು ನೇಪೇರು ಹೇಳ್ತಾರೆ, ನೇಪೇರು ಹುಲ್ಲು ಐತಲ್ಲ ಆ ಕಡೆ ಐತಿ, ಅದು ಐತಿ ಇದು ಐತಿ. ಈಗ ಈ ಒಂದು ಶೇಂಗಾ ಬೆಳೆಯಲ್ಲಿ ಎಡೆ ಕುಂಟೆ ಎಷ್ಟು ಸಲ ಇದು ಮಾಡಿದ್ರಿ? ಕುಂಟೆ ಮೂರ್ ಸಲ ಹೊಡೆದಿವಿ. ಮೂರ್ ಸಲ? ಅದಾದ್ಮೇಲೆ ಈಗ ಏನು ಬಾರಂಗಿ ಭೂಮಿಯಲ್ಲಿ ಹೋಗ್ಬೇಕಾದ್ರೆ ಜಿಪ್ಸಮ್ ಕೊಡ್ಬೇಕಂತ ಹೇಳ್ತಾರೆ. ಜಿಪ್ಸಮ್ ಹಾಕಿದೇವ್ರಿ, ದಳಕ್ಕೆ ಹಾಕಿದೀವಿ ಅದ ಜಿಪ್ಸಮ್. ಆಮೇಲೆ ಎರೆಹುಳು ಗೊಬ್ಬರ, ಆಮೇಲೆ ಸೀಮೆ ಗೊಬ್ಬರ ಎಲ್ಲ ಹಾಕಿದ್ವಿ. ಅದಕ್ಕೆ ತಳಕ್ಕಷ್ಟೇ, ಮ್ಯಾಲೇನೂ ಕೊಡಂಗಿಲ್ಲ ಇದಕ್ಕೆ. ಭೂಮಿಗೆನೆ ಭೂಮಿಗೆನೆ ಬಿತ್ತಕ್ಕಿಂತ ಮುಂಚೆ ಏನ್ ಮಾಡ್ತೀವಲ್ಲ ಅಷ್ಟೇ. ಅದ್ರ ಮೇಲೆ ಮೇಲ್ ಗೊಬ್ಬರ ಸುಕ್ಕ ಎಲ್ಲ ಹಾಕಂಗಿಲ್ಲ ಇದಕ್ಕೆ. ಶೇಂಗಾ ಒಂದ್ ಬೆಳಿಗ್ ಮಾತ್ರ, ಮೆಕ್ಕೆಜೋಳ ಕೇಳಕ್ಕೆಲ್ಲ ಮೇಲ್ ಗೊಬ್ಬರ ಹಾಕ್ಬಹುದು, ಇದಕ್ಕೆ ಮೇಲ್ ಗೊಬ್ಬರ ಹಾಕಕ್ ಬರಲ್ಲ. ಮೇಲ್ ಗೊಬ್ಬರ ಹಾಕಕ್ ಬರಲ್ಲ, ಔಷಧಿ ಹೊಡಿಬಹುದು ಅಷ್ಟೇ. ಔಷಧಿ ಸಿಂಪಡಣೆ ಮಾಡಬಹುದು. ಔಷಧಿ ಸಿಂಪಡಣೆ ಮಾಡಬಹುದು. ಈಗ ಇದರಲ್ಲಿ ಪ್ರಮುಖವಾಗಿ ನಾವು ಹೇಳೋದಾದ್ರೆ ಬಾರಂಗಿ ಅಂತಂದ್ರೆ ಅದು ಏನು ಕಾಯಿ ಒಂದು ನಿರ್ಮಾಣದ ಹಂತದಲ್ಲಿ ಇರ್ತದೆ, ಆ ಬಾರಂಗಿ ಭೂಮಿಯಲ್ಲಿ ಹೋಗ್ತದೆ. ಆ ಸಮಯದಲ್ಲಿ ಜಿಪ್ಸಮ್ ಹಾಕಿದ್ರೆ ಎಣ್ಣೆ ಒಂದು ಅಂಶಕ್ಕೆ ಜಾಸ್ತಿ ಆಗ್ತದೆ, ಕಾಳು ಜೊಳ್ಳ ಆಗೋದಿಲ್ಲ, ಗಟ್ಟಿ ಆಯ್ತದೆ ಅಂತ ಹೇಳ್ತಾರೆ. ಇಲ್ಲ ಸರ್, ನಾವು ಅದ್ಯಾವೂ ಹಾಕಿಲ್ಲ, ಒಟ್ಟಿಗೆ ಫಸ್ಟ್ ಬಿತ್ತಕರನ್ನ ಹಾಕ್ತದ ಅಷ್ಟೇ. ಮತ್ತೆ ಬಿತ್ತನೆ ಇದು ಬೀಜ ರೈತರಿಂದ ತಗೊಂಡ್ ಬಂದಿರೋ ಹಿಂಗೆ? ಇಲ್ಲ ಇಲ್ಲ, ಅಲ್ಲಿ ಸಿಗ್ಗಾಗ ಮಿಲ್ಲಿಗೆ ಹೋದ್ರೆ ಮಿಲ್ಲಿಂದ ತಗೊಂಡ್ ಬಂದಿದ್ದೀರಿ? ಅದು ಪ್ಯಾಕೆಟ್ ಬೀಜನ? ಅಲ್ಲೇ ನಮ್ ಬಿದ್ರಿಗೆ ಪ್ಯಾಕೆಟ್ ಮಾಡಿ ಕೊಡ್ತಾರ. ಅದಕ್ಕೆ ಏನಾದ್ರೂ ಔಷಧಿ ಮಿಕ್ಸ್ ಮಾಡ್ಲೇ ಬಿತ್ತೀವಿ? ಅಲ್ಲ ಅವರೇ ಮಿಕ್ಸ್ ಮಾಡಿ, ನಾವ್ ಮಿಕ್ಸ್ ಮಾಡಿ. ಇಲ್ಲಿ ಬಂದಾದ್ಮೇಲೆ ನೀವು ಮಿಕ್ಸ್ ಮಾಡಿದ್ದೀರಾ? ಈಗ ಈ ಒಂದು ಅನುಭವದಲ್ಲಿ ತಮಗೆ ಇಳುವರಿ ಹೋದ ವರ್ಷ ಎಷ್ಟು ಬಂದಿತ್ತು ಈ ಒಂದು ಬೇಸಿಗೆ ಶೇಂಗಾದಲ್ಲಿ? ಹೋದ ವರ್ಷ ಒಂದು 40 ಚೀಲ ಬಂದಿತ್ತು. ಒಂದ್ ಎಕರೆಗೆ ಒಂದೂವರೆ ಎಕರೆ, ಒಂದು ಕಾಲ ಎಕರೆ ಬರ್ತಿದ್ವು. 70 ಚೀಲ ಆಗಿತ್ತು, 75 ಚೀಲ. ಇಲ್ಲಿ ಒಂದ್ 40 ಚೀಲ ಅಕ್ಕ ಬಂದಿತ್ತು. 40 ಚೀಲ. ಮಾರ್ಕೆಟ್ ಗೆ ಬಂದ್ರೆ ಈ ಮಾರ್ಕೆಟ್ ಇಂದ ಸಮಸ್ಯೆ ಇಲ್ಲ? ಮಾರ್ಕೆಟ್ ಇಂದ ಅಂದ್ರೆ ಈಗ ನೀವು ಮಾರಾಟ ಮಾಡೋದಾದ್ರೆ ಸಮಸ್ಯೆ ಏನಾದ್ರು? ಸಮಸ್ಯೆ ಇಲ್ಲ, ದಾವಣಗೆರೆ ಹೋಗಕ್ ಸೀದಾ. ಇಲ್ಲೆಲ್ಲ ತಗೊಳ್ಳಲ್ಲ. ಇದು ಶಿವಮೊಗ್ಗ ಇಲ್ಲೆಲ್ಲ ಮಾರ್ಕೆಟ್ ಸರಿಯಿಲ್ಲ ಇಲ್ಲಿ. ದಾವಣಗೆರೆಗೆ ಹೋಗ್ಬೇಕು. ನೀವು ದಾವಣಗೆರೆನೆ ಹೋಗ್ತೀರಾ? ಆಮೇಲೆ ಈಗ ಇದಕ್ಕೆ ಏನಾದ್ರೂ ಸಂಬಂಧಪಟ್ಟಿದ್ದ ವಿಷಯ ಬೇಕಂತಂದ್ರೆ ಕೃಷಿ ಇಲಾಖೆ ಒಂದು ಸಹಾಯ ಪಡಿತೀರಾ? ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ತೀರಾ? ನಾವು ಹೋಗ್ತೀವಿ, ಅಲ್ಲಿಗೆ ಹೋಗ್ತೀವಿ. ಈಗ ಇಲ್ಲಿ ಔಷಧಿ ಹೊಡಿತೀವಿ, ನಾಳೆ ಇದಕ್ಕೆ ಕಂಟ್ರೋಲ್ ಆಗಲ್ಲ ಅಂದ್ಮೇಲೆ ಅಲ್ಲಿಗೆ ಹೋಗೋದು. ಒಟ್ಟಾರೆಯಾಗಿ ಖರ್ಚು ಎಷ್ಟು ಬರ್ತದೆ ಅಂತ ಹೇಳ್ತೀರಿ? ಖರ್ಚು ಇದೆ, ಎಕರೆಗೆ ಒಂದ್ 30,000 ಬರ್ತಾರೆ. ಇದು ಖರ್ಚು ಬೀಜ ಆಯ್ತು, ಗೊಬ್ಬರ ಆಯ್ತು, ಕಳೆಗಳ ಆಯ್ತು, ಎಡೆ ಕುಂಟೆ ಹೊಡೆದಾಯ್ತು, ಆಮೇಲೆ ಕಿತ್ತು ತರಿಬೇಕಲ್ಲ, ಅದಕ್ ಬಹಳ ಖರ್ಚು ಬರ್ತಾರೆ. ಇದು ಈಗ ಕಿತ್ತು ಇದ್ ಮಾಡ್ಬೇಕ ತರಿಬೇಕಂತಂದ್ರೆ ಇದು ಮಷಿನ್ ಇಂದ ಒಡೆದ್ ಬಿಡ್ತೀರ? ಇದು ಇಲ್ಲ, ಕೈಯಲ್ಲಿ ಕೀಳೋದು ಆಮೇಲೆ ಮಿಷಿನ್ ಹಾಕೋದು. ಅದು ಕಾಯಿ ಸಪರೇಟ್ ಮಾಡ್ಬೇಕು? ಕಾಯಿ ಸಪರೇಟ್ ಮಾಡಕ್. ಸಂಪೂರ್ಣವಾಗಿ ಎಲೆಗಳು ಹಳದಿ ಆದ್ಮೇಲೆ ಇದು ಕೀಳ್ತೀರಾ ಹೇಗೆ ಸರ್? 3.75 ತಿಂಗಳು 4 ತಿಂಗಳು ಬಡ್ಡಿ ಹಾಕತ್ತಲ್ಲ, ಅವಾಗೆಲ್ಲ ಹಳದಿ ಹಾಕತ್ತೆ, ಬಡ್ಡೆ ಎಲ್ಲ ಉದುರ್ತತೆ, ಅವಾಗ ಕೀಳಕ್ ಬಂದಿತ್ತು ಅಂತ. ಅಂದ್ರೆ ಆ ಟೈಮಲ್ಲಿ ನೀವು ನೀರ್ ಕೊಡ್ತೀರಾ? ಇಲ್ಲ, ಅವಾಗ ನಿಲ್ಸ್ತೀವಿ ನೀರ್. ಒಂದು 15 ದಿವಸ ಮೊದ್ಲೇ ನಿಲ್ಸ್ತೀರಾ? ಅಂದ್ರೆ ಕಟಾವ್ ಮಾಡಕ್ಕಿಂತ ಒಂದು 15 ದಿವಸ ಮೊದ್ಲೇ ನೀರ್ ನಿಲ್ಸ್ಬಿಡ್ತೀರಾ? ಕಟಾವಿಗೆ ಮತ್ ನೀರ್ ಇಡ್ತೀವಿ, ಕೀಳಕ್ ಬೇಕಲ್ಲ, ಹಸಿ ಆಗ್ಬೇಕು. ಹೌದು, ಭೂಮಿಯಿಂದ ಎಲ್ಲ ಬರ್ಬೇಕು, ಇಲ್ಲಾಂದ್ರೆ ಭೂಮಿಯಲ್ಲಿ ಉಳ್ಕೊಂಡ್ಬಿಡ್ತವೆ. ಅದಾದ್ಮೇಲೆ ಈಗ ಎಷ್ಟು ದಿವಸ ತಾವು ಈಗ ಕಿತ್ತಾದ್ಮೇಲೆ ಎಷ್ಟು ದಿವಸ ಒಣಗಕ್ ಬಿಡ್ತೀರಾ ಹಂಗೆ ಜಮೀನಲ್ಲಿ? 2 ದಿವಸ ಬಿಡ್ತೇವೆ. 2 ದಿವಸ ಬಿಟ್ಟು ಕಾಯಿ ಆಮೇಲೆ ಮಿಷನ್ ತಂದು ಮಿಷನ್ ಹಂಗೆ ಹಾಕೋದು, ಮೆದ್ಮೆದೆ ಅದು ಕಾಯಿ ಬೇರೆ, ಹೊಟ್ಟು ಬೇರೆ ಮಾಡ್ತದೆ, ಹೊಟ್ಟು ಬೇರೆ ಕಾಯಿ ಬೇರೆ ಆಯ್ತದೆ. ಆಮೇಲೆ ಜೊತೆಗೆ ಈಗ ಏನಾದ್ರೂ ಉಳಿಕೆ ಭೂಮಿಯಲ್ಲಿ ಉಳಿದಿರ್ತಕ್ಕಂಥದ್ದು ಉಳುಮೆ ಮಾಡ್ತೀರಾ ಹೆಂಗೆ? ಅದೇ ಒಂದು ಸ್ವಲ್ಪ ಕುದರ್ ಬಿಟ್ಟು ಆರಿಸ್ಕೊಂತೀವಿ ಮೇಲ್ಗಡೆ. ಕಣ್ಣಿದ್ದು ಕಣ್ಣಿಗೆ ಕಾಣಿಸ್ತದೆ ಅದನ್ನ ಆರಿಸ್ಕೊಂತ ಉಳಿಕಿದ್ ಉಳುಮೆ ಮಾಡ್ತೀವಿ. ಉಳುಮೆ ಮಾಡಾದ್ಮೇಲೆ ಆಮೇಲೆ ಮತ್ತೆ ಇಲ್ಲ ಅದನ್ನೇನು ಮಾಡೋದಿಲ್ಲ, ಯಾರ ಹೊರಗಿನ ಜನ ಬರ್ತಲ್ಲ ಸರ್, ಕುರಿ ಕಾಯೋರು ದನ ಕಾಯೋರು ಅವರೆಲ್ಲ ಆರಿಸ್ಕೊಂಡು ಹೋಗ್ತಾರ. ಅಂದ್ರೆ ನೀವು ಹೇಳೋದು ಅವರಿಗೂ ಸ್ವಲ್ಪ ಸಿಗ್ಲಿ, ಅವರು ಕೂಡ ತಿನ್ಲಿ ಅಂತ ಅನ್ನೋದು. ಯಾಕಂತಂದ್ರೆ ಒಬ್ಬ ನೀವು ಯಜಮಾನರಾಗಿ ಎಲ್ಲವೂ ನನಗೆ ಬೇಕು ಅಂತ ಒಂದು ಇದೆಲ್ಲ, ಅವರು ಬದುಕಲಿ ಅಂತ ಒಂದು ಭಾವನೆ ಇದು. ನಮ್ಮ ಉಳಿ ಮಾಡ್ತೀವಲ್ಲ ಅವ ಮತ್ತೊಂದ್ಸರಿ ಹೇಳ್ತಾತಿ, ಈ ಕುರಿ ಕಾಯರ್ ಪರಿ ಕಾಯರು ಇಲ್ಲ ಆಮೇಲೆ ಕೆಲ್ಸಕ್ ಬರೋರೆಲ್ಲ ಆರ್ಸ್ಕೊಂಡು ಹೋಗ್ತಾರ. ಏನು ಈಗ ಒಟ್ಟಾರೆ ಏನ್ ಅನ್ಸ್ತದೆ ನಿಮ್ಗೆ ಇದರಿಂದ ಲಾಭನೋ ಅಥವಾ ಹೇಗೆ? ಇದು ಅಲ್ಲಿ ರೇಟ್ ಸಿಕ್ಕರೆ ಸರ್ ಲಾಭನೇ, ರೇಟ್ ಸ್ವಲ್ಪ ಕಮ್ಮಿ ಸಿಕ್ತಪ್ಪ ಅಂದ್ರೆ ಏನ್ ಅದಕ್ಕೂ ನೇರ ಆಗತ್ತೆ. ಬಟ್ ರೇಟ್ ಏನು ನನಗನ್ಸಿದ ಮಟ್ಟಿಗೆ ಶೇಂಗಾ ಬೆಳೆ ಒಂದು ರೇಟ್ ಕಡಿಮೆ ಆಗಿದೆ ಒಂದು ನಾನು ಕೇಳಿರ್ಲಿಲ್ಲ, ಎಲ್ಲೂ ಕೇಳಿಲ್ಲ. ಇಲ್ಲಿ ತನಕ ಚೆನ್ನಾಗ್ ಸಿಕ್ತು, ಈ ವರ್ಷ ಆಮೇಲೆ ಶೇಂಗಾ ಬಾಳ ಹಾಕ್ಯಾರ ಈ ಕಡೆ ಎಲ್ಲ, ಭಾರಿ ಶೇಂಗಾ ಹಾಕ್ಯಾರ ಈ ವರ್ಷ. ಇದು ಯಾಕೆ ಅಂತಂದ್ರೆ ರೇಟ್ ನೋಡ್ಕೊಂಡು ಹಾಕಿದಾರೆ, ರೇಟ್ ನೋಡ್ಕೊಂಡು ಹಾಕ್ಯಾರ. ಹೋದ್ನೇ ವರ್ಷ ಭಾರಿ ರೇಟ್ ಇತ್ತು, ಒಂದ್ 7,000-8,000 ತನಕ ಹೋಗಿತ್ತು. ಹೋದ್ನೇ ವರ್ಷ ಬ್ಯಾಸಗಿ ಶೇಂಗಾ 8,000 ತನಕ ಹೋಗಿತ್ತು, ಹಂಗ ಈ ವರ್ಷ ಎಲ್ಲರೂ ಅದೇ ಎಲ್ಲರೂ ಅದನ್ನ ಹಾಕ್ಯಾರ ನೋಡಿ. ಇದೇ ಮಾಡೋದು ನಮ್ ರೈತರು ತಪ್ಪು ಮಾಡೋದು ಎಲ್ಲಿ ಅಂತಂದ್ರೆ, ಒಬ್ರು ಶೇಂಗಾ ಬೆಳೆದ್ರು ಅಥವಾ ಪೇರ್ಲೆ ಬೆಳೆದ್ರು ಅಥವಾ ಯಾವ್ದೋ ಒಂದ್ ಬೆಳೆ ಬೆಳೆದ್ರು ಅಂದ್ರೆ ಎಲ್ಲರೂ ಅದೇನೆ ಹಾಕೋದು. ನಮ್ಮ ರೈತರಲ್ಲಿ ಅವ್ರವ್ರೇ ಒಂದು ಮೀಟಿಂಗ್ ಮಾಡಿ ಅಥವಾ ಅವ್ರವ್ರೇ ತಿಳುವಳಿಕೆಯಲ್ಲಿ ನೀನ್ ಇದು ಬೆಳೆಯಪ್ಪ ನಾನು ಇದು ಬೆಳಿತೀನಿ, ಸೊ ಹಾಗಾಗಿ ಎಲ್ರು ಬದುಕ್ತೀವಿ, ಎಲ್ರಿಗೂ ಲಾಭ ಸಿಗುತ್ತೆ ಅಂತ ಹೇಳ್ಕೊಳ್ಳೋದಿಲ್ಲ. ನಮ್ಮ ರೈತರಲ್ಲಿ ಆ ಒಗ್ಗಟ್ಟಿಲ್ಲ, ಏನಪ್ಪ ಯಾರ ಒಬ್ಬ ಏನಾರ ಮಾಡಿಲ್ಲ ಅದನ್ ಗಡೆ ಒಟ್ಟು ಅದನ್ನೇ ಮಾಡೋದು ಅದನ್ನೇ ಮಾಡೋದು, ಹಿಂಗಾಗಿ ರೇಟ್ ಡೌನ್ ಆಗೋದು. ಇದು ಶುಂಠಿದ ಕತೆನು ಇದೇ ಆಗಿರೋದು, ಈಗ ಈ ವರ್ಷ ಅದೇ ಅದೇ ಕತೆ ಆಗಿರೋದು ಶುಂಠಿನ. ಯಾಕಂತಂದ್ರೆ ರೇಟ್ ನೋಡ್ದ ಇದ್ದಾಗ ನಾನು ಶುಂಠಿ ಹಾಕ್ತೀನಿ ನೀನು ಶುಂಠಿ ಹಾಕ್ತೀನಿ, ನಾನು ಬೆಳಿಬೇಕು ನೀನು ಬೆಳಿಬೇಕು. ಹೀಗಾಗಿ ಈ ಬಾರಿ ಶುಂಠಿ ಬೆಳೆದವರ ಸ್ವಲ್ಪ ಗೋಳು ತುಂಬಾ ಸ್ವಲ್ಪ ಅದಕ್ಕೆ ಸಿಕ್ತಕ್ಕಂತ ಬೆಲೆ ಇಲ್ಲಿ ಸಿಕ್ಕಿಲ್ಲ. ಈ ವರ್ಷ ಸಿಕ್ಕಿಲ್ಲ ಈ ವರ್ಷ 0.5% ರೇಟು ಸಿಕ್ಕಿಲ್ಲ. ಅದಕ್ಕೆ ಸ್ವಲ್ಪ ಸಂಕಷ್ಟದಲ್ಲಿ ಇದ್ದಾರೆ, ಸಂಕಷ್ಟ ಅಂದ್ರೆ ಫುಲ್ ಸಂಕಷ್ಟ ಇದೆ. ಒಟ್ಟಾರೆ ಏನ್ ಹೇಳ್ತೀರಾ ಬಸವರಾಜಪುರ, ಕೃಷಿಯ ಜೀವನ ನೆಮ್ಮದಿ ಬದುಕಂತ ಹೇಳ್ತೀರಾ? ಕೃಷಿಯ ಜೀವನ ಸಮಯ ಅದರಲ್ಲಿ ಬಂದ್ಬಿಟ್ಟು ಎಲ್ಲ ಕ್ಲೀನ್ ಆಗಿ ಬೆಳೆ ನೆಮ್ಮದಿ ಜೀವನನೇ. ಇನ್ನೊಬ್ರಿಗೆ ಕ್ಲೈಮೇ ಸರಿ ಹೋಗೋದಿಲ್ಲ, ಬಾನಂಗಿಲ್ಲ, ಒಂದ್ ಗಂಟೆ ಹೆಚ್ಚು ಕಮ್ಮಿ ಹೋದ್ರು ನಡೀತೈತೆ, ನಮ್ದೇ ಮನೆ ಬದುಕಲ್ಲ. ಈಗ ನೌಕರಿದಾರ ಇದ್ರೆ ಕುತನಾಗಿತ್ತ ನಾವು, ಈಗ ಅಲ್ಲಿ ಸೌಕರ್ಯ ಕರಿತಾರಪ್ಪ ಅಲ್ಲಿ ಕುತನಾಗಿತ್ತು. ಹೌದಲ್ರಿ, ಈಗ ನಮ್ದೇ ಕೆಲಸ, ಇನ್ನೂ ಅರ್ಧ ಗಂಟೆ ಬಿಟ್ಟು ಮಳೆ ನಡೀತೈತೆ. ನಿಮ್ಗೆ ಯಾವ್ದು ಬಿಡುವು ಬೇಕು ಅವಾಗ ಬಿಡು ಮಾಡ್ಕೊಂಡು, ಯಾವಾಗ ಇದು ಕೆಲಸ ಜಾಸ್ತಿ ಇರ್ತದೆ ಆ ಸಮಯದಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬಹುದು. ಏನು ತೊಂದ್ರೆ ಇಲ್ಲ, ಇನ್ನೊಬ್ರು ಕೈ ಕಾಯಂಗಿಲ್ಲ, ಅವ್ರ ಕೈಯಾಗ ತೋರಿಸಿದ್ ನಾವು ಮಾಡಂಗಿಲ್ಲ, ಏನೋ ನಮ್ ಕೆಲಸ ನಾವು ಯಾವಾಗ ಮಾಡ್ಕೊಂಡು ಹೋಗ್ಬಹುದು. ಧನ್ಯವಾದ ಬಸವರಾಜಪ್ಪರೆ, ಇದುವರೆಗೆ ತಾವು ತಮ್ಮ ಬೇಸಿಗೆ ಶೇಂಗಾದ ಒಂದು ಅನುಭವ ಕುರಿತು ನಮ್ಮ ಕೇಳುಗರಿಗೆ ರೈತ ಬಾಂಧವರಿಗೆ ತಿಳಿಸಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ನಮಸ್ಕಾರ ಹಾಗೂ ಧನ್ಯವಾದ ಸ್ವಾಮಿ. ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481-57-26-00. ಇನ್ನೊಮ್ಮೆ ಕೇಳಿ, 9481-57-26-00. ಇದುವರೆಗೂ ಬೇಸಿಗೆ ಶೇಂಗಾ ಬೆಳೆ ನಿರ್ವಹಣೆ ಈ ಕುರಿತು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಸವಳಂಗದ ರೈತರಾದ ಬಸವರಾಜಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಮತ್ತು ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಕೇಳಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಾನು ಹಾರೋಗೊಪ್ಪ ಗ್ರಾಮದಲ್ಲಿದ್ದೇನೆ. ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಹಾರೋಗೊಪ್ಪ ಗ್ರಾಮ. ಇಲ್ಲಿ ಒಬ್ಬ ಪ್ರಗತಿಪರ ರೈತರಿದ್ದಾರೆ, ಕೃಷ್ಣ ನಾಯಕರು. ಇವರು ಪ್ರಮುಖವಾಗಿ ಮೆಕ್ಕೆಜೋಳನ ಬೆಳೀತಾರೆ, ಮಳೆಗಾಲದಲ್ಲೂ ಕೂಡ ಬೇಸಿಗೆಯಲ್ಲೂ ಕೂಡ. ಬನ್ನಿ ಈಗ ಇವರಿಂದ ಯಾವ ರೀತಿಯಿಂದ ಅಂತ ಹೇಳಿ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಕೃಷ್ಣ. ನಮಸ್ಕಾರ ಹೇಳಿ, ಎಷ್ಟು ವರ್ಷದಿಂದ ತಾವು ಕೃಷಿ ಮಾಡ್ತಾ ಇದ್ರಿ? ನಾವು ಈಗ 2-3 ವರ್ಷದಿಂದ ಮಾಡ್ತಾ ಇದ್ದೀವಿ. ಮೊದ್ಲು ಏನ್ ಮಾಡ್ತಾ ಇದ್ರಿ? ಭತ್ತ ಮಾಡ್ತಿದ್ವಿ. ಭತ್ತ ಕೂಡ ನೀರಾವರಿನ? ನೀರಾವರಿ ಐತಿ, ಕೆರೆ ನೀರು, ಎಲ್ಲ ಕೆರೆ ನೀರು. ಅದ್ರಾಗು ರೈಲಿಗೆ ಹೋಗ್ಬಿಟ್ಟೈತಿ, ಈಗ 3.5% ರೈಲಿಗೆ ಹೋಗ್ಬಿಟ್ಟಿದೆ ಸರ್. ಈ ಭಾಗದಲ್ಲಿ ರೈಲ್ವೆ, ಈ ಭಾಗದಲ್ಲಿ ಹೊಸದಾಗಿ ರೈಲ್ವೆ ಇದಕ್ಕೆ ಬಹಳ ಜಮೀನು ಹೋಗಿದ್ದಾವೆ. ನಮ್ದು ಹೋಗಿದೆ, 2.25 ಎಕರೆ ಜಮೀನು ಹೋಗಿದೆ. ಇರೋದೇ ಅದೇ, ಈಗ ರೈಲ್ವೆ ಅವರು ಸರ್ವೆ ಮಾಡ್ಕೊಂಡು ಬಂದಾಗ ಅವಾಗ ಗೊತ್ತಾಗಿದ್ದು. ಅವಾಗಲೇ ಗೊತ್ತಾಗಿದ್ದು. ನಿಮ್ಗೆ ಹೇಳಿದಾರ ಮೊದ್ಲೇ? ಮುಂದೆ ಹೇಳಿದ್ದಿಲ್ಲ, ಯಾವಾಗ ಸರ್ವೆ ಮಾಡ್ಕೊಂಡ್ ಬಂದು ಒಂದೇ ಸಲಕ್ಕೆ ಜಮೀನ ಅವರೇ ಸರ್ಕಾರದವರು ಸರ್ಕಾರ ಅದನ್ನ ಆತರ ಮಾಡಂಗಿಲ್ಲಲ್ಲ. ರೈತರಿಗೆ ಮೊದ್ಲೇ ಅದನ್ನ ತಿಳಿಸಿ ಹೇಳಿ ಆಮೇಲೆ ಮಾಡ್ತಾರೆ. ಅದೆಲ್ಲ ಹೇಳಿಲ್ಲ ಅವರು, ಒಂದೇ ಸಲ ಸಡಕ್ ಅಂತ ಬಂದು ಎಲ್ಲ ತೋಟ ಗೀಟ ಎಲ್ಲ ನಾಶ ಮಾಡಿದ್ದಾರೆ. ಇದ್ರ ಪರಿಹಾರವಾಗಿ ಏನಾದ್ರು ಅಂದ್ರೆ ಎಕರೆಗೆ 8 ಲಕ್ಷ ಕೊಟ್ಟಿದ್ದಾರೆ. ಅಂದ್ರೆ ಸರ್ಕಾರಿ ರೇಟ್? ಸರ್ಕಾರಿ ರೇಟ್ ಕೊಟ್ಟಿದ್ದಾರೆ. ನಾವು ರೇಟ್ ಅಷ್ಟಾಗಲ್ಲ, ನಮಗೊಂದ್ ಕೆಲಸ ಕೊಟ್ಟಿನ ಅಥವಾ ನಾವು ಕೇಳಿದೀವಿ ಇಲಾಖೆಯಲ್ಲಿ, ನಿಮ್ಮ ಇಲಾಖೆಯಲ್ಲಿ ಒಂದ್ ಕೆಲಸ ಕೊಡ್ರಿ, ಒಂದು ಒಬ್ಬರಿಗೆ ಕೆಲಸ ಕೊಡ್ರಿ. ಯಾರು ಜಮೀನ್ ಕಳ್ಕೊಂಡಿದ್ದಾರೆ ಅವರಿಗೆ ಮನೆಗೊಬ್ಬರಿಗಾದ್ರೂ ಒಂದ್ ಕೆಲಸ ಕೊಡ್ಸ್ಬೇಕು, ಕೆಲಸ ಕೊಡ್ರಿ ಅಂತ ಹೇಳಿದ್ವಿ. ಕೆಲಸ ಗೆಲ್ಸ ಏನು ಕೊಡೋದಿಲ್ಲ ಅಂತ ಹೇಳಿದ್ರು. ನೀವು ಯಾಕೆ ಈಗ ಸಂಸದರಿದಾರಲ್ಲ ಬಿ ವೈ ರಾಘವೇಂದ್ರ, ಅವರ ಮೂಲಕ ಒಂದು ಪತ್ರ ಕೊಟ್ಟು ನೀವು ಮಾಡಿಸ್ತೀರಾ? ಅವರೇ ತಗೊಂಬಂದಿದ್ದಲ್ಲ ಎಲ್ಲ, ಅವರೇ ರಾಘು ಅವ್ರದ್ದೇ ತಂದೆರೇ ಮಾಡಿದ್ದು, ಮುಖ್ಯಮಂತ್ರಿ ಆಗಿದ್ರಲ್ಲ ಅವಾಗ ರೈಲ್ವೆ ಮಾಡಿದ್ದು. ಈಗ ಅದು ಇದಾಗ್ತಾ ಇದೆ, ಈಗ ಆಗ್ತಾ ಇದೆ, ಕಾಮಗಿರಿ ಆಗ್ತಾ ಇದೆ, ಆಗ್ತಾ ಇದೆ. ಈಗ ಈ ಮೆಕ್ಕೆಜೋಳದ ಒಂದು ಇದರಲ್ಲಿ ಅನುಭವಕ್ಕೆ ಬಂದ್ರೆ, ಇದು ಯಾವ ತಳಿ ಬೆಳೀತಾ ಇದ್ರಿ? ನಾವು ಕಾವೇರಿ ಗೋಲ್ಡ್ ಅಂತ. ಇದು ಎಷ್ಟು ವರ್ಷದಿಂದ ಇದು ಬೆಳೀತಾ? ಈಗ ನಾವು ಬೆಳೆ ಕಟ್ಟಿದಾಗಿಂದ ಅದೇ ಹಾಕ್ತಾ ಇದ್ದೀವಿ, ಅದೇ ಕಾವೇರಿ ಗೋಲ್ಡ್. ವರ್ಷ ವರ್ಷ ಬೀಜ ತಗೊಂಡ್ ಬರ್ತೀರಾ? ಬೀಜ ತಂದು ಬಿಟ್ಟಿವಿ, ವರ್ಷ ವರ್ಷ ಬೀಜ ತಗೊಂಡ್ ಬಂದೆ ಹಾಕೋದು. ಈಗ ಅದು ಹುಟ್ಟಿಲ್ಲ ಅಂತ ಹೇಳಿದ್ರು ಅವರು, ಆದ್ರೂ ಚೆನ್ನಾಗಿ ಬಂದೈತಿ. ಚೆನ್ನಾಗಿ ಬಂದಿದೆ. ಇದು ಈಗ ಬಿತ್ತಬೇಕಾದ್ರೆ ಜಮೀನು ಯಾವ ರೀತಿ ತಯಾರಿ ಮಾಡ್ಕೊಂತೀರಿ? ಬಿತ್ತಬೇಕಾದ್ರೆ ಕಲ್ಟಿ ವೇಟರ್ ಅದು ಇದು ಹೊಡೆದು ಎಲ್ಲ ಚೊಕ್ಕ ಮಾಡಿ ಆಮೇಲೆ ಸಾಲ್ ಹೊಡೆದು ಟ್ರ್ಯಾಕ್ಟರ್ಗೆ ಬಿತ್ತೀವಿ. ಮತ್ತೆ ಈಗ ಬಿತ್ತಕ್ಕಿಂತ ಮೊದಲು ಏನ್ ಗೊಬ್ಬರ ಹಾಕ್ತೀರಾ? ಬಿಟ್ಟಕ್ಕಿಂತ ಮುಂಚೆ ಏನು ಗೊಬ್ಬರ ಹಾಕಲ್ಲ, ತಿಪ್ಪೆ ಗೊಬ್ಬರ. ತಿಪ್ಪೆ ಗೊಬ್ಬರ ಹಾಕಿಲ್ಲ. ಏನಿದ್ರು ಸರ್ಕಾರಿ ಗೊಬ್ಬರ ಹಾಕ್ತೀವಿ, ಡಿ ಎ ಪಿ 20 ಹಾಕ್ತೀವಿ. ಆಮೇಲೆ ಇದರಲ್ಲಿ ಬಿತ್ತಾದ್ಮೇಲೆ ಎಷ್ಟು ದಿವಸಕ್ಕೆ ನೀರ್ ಕೊಡ್ತೀರಿ? ನಾವು ಡಿಸನ್ ನೀರ್ ಕೊಡ್ತಾನೆ ಇರ್ಬೇಕು. ಅಂದ್ರೆ ಭೂಮಿಯಲ್ಲಿ ತೇವಾಂಶ ನೋಡ್ಕೊಂಡು ನೀರ್ ಕೊಡ್ತಿರೋ ಹೆಂಗೆ? ಈಗ ಡಿಸನ್ ಹೊಡಿತಾ ಇರೋದೇ, ಬೋರ್ ನೀರ್ ಸ್ಟಾರ್ಟ್ ಮಾಡ್ಕೊಂಡ್ ತನ್ನ ಇರ್ಬೇಕು. ಈ ಕಡೆಯಿಂದ ಬಿಟ್ಕೊಂಡ ಹೋದ್ವಿ ಅಂದ್ರೆ ಆ ಕಡೆ ಒಣ್ಕೊಂಡು ಹೋಗುತ್ತೆ. ನೀರಾವರಿ ಆಗಿದ್ರೆ ಏನಾರು ಮಾಡ್ಕೋಬಹುದಿತ್ತು. ಆಮೇಲೆ ಈಗ ಇದಕ್ಕೆ ವಿದ್ಯುತ್ತಿನ ಒಂದು ಅಭಾವ ಏನಾದ್ರೂ ಇದೆಯಾ ಇಲ್ಲಿ? ಏನಿಲ್ಲ, ವಿದ್ಯುತ್ ನಿಮಗೆ ಸಂಪೂರ್ಣ ಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಏನು ಸಮಸ್ಯೆ ಇಲ್ಲ ಅಲ್ಲ, ಯಾಕಂದ್ರೆ ಕೆಲವೊಂದು ಜಾಗದಲ್ಲಿ ವಿದ್ಯುತ್ ಕೊಡೋದಿಲ್ಲ, ಅವ್ರು ಯಾವಾಗ ಕೊಡ್ತಾರೆ ಅವಾಗ ಮಾತ್ರ ನೀರ್ ಬಿಟ್ಕೊಂತೀವಿ ನಾವು ಅಂತ ಹೇಳ್ತಾರೆ. ಏನು ಸಮಸ್ಯೆ ಇಲ್ಲ? ಏನು ಸಮಸ್ಯೆ ಇಲ್ಲ, ದೊಡ್ಡ ಕೆರೆ ಇದೆ. ಈಗ ನೀವು ಎಷ್ಟು ಎಕರೆ ಜಮೀನ್ ಹೊಂದಿದ್ರಿ ಇಲ್ಲಿ? ಅದು ಒಂದು ಮೆಕ್ಕೆಜೋಳ, ಈಗ 2 ಎಕರೆ ಮಾಡಿದ್ದೀರಿ? ಮೆಕ್ಕೆಜೋಳ 2 ಎಕರೆ ಮಾಡಿದ್ವಿ, ಬೇರೆ ಮಾಡಿದ್ವಿ. ಆಮೇಲೆ ಈಗ ಬೋರ್, ಅದರಲ್ಲಿ ಈಗ ಬೋರ್ ಹಾಕಿದ್ರೆ ಹಳ್ಳದ ನೀರ್ ಬರ್ತಾ ಇದಲ್ಲ, ಅದಕ್ಕೆ ಮೋಟರ್ ಇಟ್ಟಿದೀವಿ. ನಾವು ಮೋಟರ್ ಇಟ್ಟಿದ್ವಿ, ಮೋಟರ್ನಿಂದ ಹೊಡಿತೀವಿ, ಸ್ಪ್ರಿಂಕ್ಲರ್ ಹಾಕೊಂಡ್ಬಿಟ್ಟು. ಹಳ್ಳದ ನೀರು ಬೇಸಿಗೆ ಪೂರ್ತಿ ಇರುತ್ತಾ? ಇರುತ್ತೆ, ಬಸಿ ಬರುತ್ತಲ್ಲ ಬಸಿ ನೀರಿಂದಾನೆ ಹೊಡಿತಾ ಇರ್ತೀವಿ ನಾವು. ಇದರಲ್ಲಿ ಈಗ ಕಳೆಗಳ ಒಂದು ನಿರ್ವಹಣೆಗೆ ಬಂದ್ರೆ ಹೆಣ್ಣಾಳುಗಳಿಂದ ಕಳೆ ತೆಗಿತೀರಾ ಇಲ್ಲ ಔಷಧಿ ಸಿಂಪಡಣೆ ಮಾಡ್ತೀರಾ? ಔಷಧಿ ಸಿಂಪಡಣೆ ಮಾಡ್ತೀವಿ, ಕಳೆ ನಾಶಕ ಬಿತ್ತಾದ್ಮೇಲೆ ಕಳೆ ಕಳೆಯರ ಹಚ್ಚೋದಿಲ್ಲ. ಈಗ ಲಾಡಿಸು ಹೊಡೆದ್ಬಿಟ್ರೆ ಜಳ ಜಳ ಆಗುತ್ತೆ. ಆಮೇಲೆ ಮತ್ತೇನ್ ಗೊಬ್ಬರ ಹಾಕ್ತೀರಿ ಅದಕ್ಕೆ? ಅದೇ ಮತ್ತೆ ಆಮೇಲೆ 20 ಯೂರಿಯಾ 2 ಬಿಸ್ ಮಾಡಿ ಹಾಕ್ತೇವೆ. ಈಗ ಮತ್ ಮೇಲ್ ಗೊಬ್ಬರ ಬರೀ ಯೂರಿಯಾ ಕೊಡ್ತೇವೆ, ಯೂರಿಯಾ ಮಾತ್ರ ಕೊಟ್ಟಿದ್ದೀವಿ. ಈಗ ಹಾಕಿಲ್ಲ. ಇದು ಎಷ್ಟು ತಿಂಗಳದ ಬೆಳೆ ಇದೆ? ಈಗ ಈ 3 ಬೆಳೆ ಇದೆ. ಅಂದ್ರೆ ಈಗ ಹೂ ಆಡ್ತಾ ಇದೆ? ಹೂ ಆಡ್ತಾ ಇದೆ. ಈ ಒಂದು ಸಮಯದಲ್ಲಿ ಏನ್ ಮತ್ತೆ ಏನ್ ಮಾಡ್ಬೇಕು ನಮಗೆ ಒಳ್ಳೆ ಇಳುವರಿ ಬರ್ಬೇಕಂತ ಹೇಳಿದ್ರೆ ಏನು ಮಾಡ್ಬೇಕಂತ ಹೇಳಿದ್ರೆ? ಏನಿಲ್ಲ, ಈ ಗೊಬ್ಬರ ಕೊಟ್ಟಿದ್ದೇವಲ್ಲ ಅದೇ ಇಳುವರಿ ನಮಗೆ ಸಾಕಾರ. ಅದರಿಂದ ಗೊಬ್ಬರ ಕೊಟ್ಟಿರೋದು ಗೊಬ್ಬರಿಂದಾನೆ. ಇದಾದ್ಮೇಲೆ ಈಗ ತೆನೆ ಕಟ್ಟುವಾಗ ಅದಕ್ಕೆ ಬರ್ತಕ್ಕಂತ ಒಂದು ಸಮಸ್ಯೆ ಅಂದ್ರೆ ಹುಳು, ಅದೆಲ್ಲ ಬರ್ತಾವ? ಹುಳ ಇದೆ, ಹುಳ ಬೇಕಾದಷ್ಟ ಇನ್ನ ತಿಂತಾನೆ ಇದಾವ, ಅದಕ್ಕೆ ಸಾಯ್ತಾ ಇಲ್ಲ. ಅವು ಏನು ಏನ್ ಔಷಧಿ ಸಿಂಪಡಿ? ಅದೇ ಔಷಧಿ ಮಾಡಿದ ಇದ್ರದ್ದು ಕಿಡ ಕಿಟಕದ್ದು ಅದು, ಆದ್ರೆ ಸಾಯಲ್ಲ ಅವು. ಇದ್ರ ಸುಳಿ ಒಳಗೆ ಸಿಕ್ಕೊಂಡ್ಬಿಟ್ಟು ಎಲಿ ಎಲಿ ಎಲಿ ಎಲಿ ಎಲ್ಲಿ ತಿನ್ಕೊಂತ ಹೋಗ್ತಾ ಇದಾವ. ಇದು ನೀವು ಎಲ್ಲಿ ಹೇಳಿದ್ರಿ ಒಂದು ಸಮಸ್ಯೆ? ಎಲ್ಲೂ ಹೇಳಿ, ರೈತ ಸಂಪರ್ಕ ಕೇಂದ್ರಕ್ಕೆ ಇಲ್ಲ ಹೋಗಿಲ್ಲ. ನನ್ ಮಗ ಹೋಗ್ತಾನೆ ಔಷಧಿ ಅಂಗಡಿಗೆ, ಅವ್ರು ನಮ್ಮ ಮಗನೇ ಹೋಗೋದು, ನಾವೇನು ಅವರೇ ತರೋದು, ನನ್ ಮಗನೇ ರೀ ಸಿಂಪಡಣೆ ಮಾಡೋದಾದ್ರೆ. ಮಕ್ಕಳೇ ಮಾಡ್ತಾರೆ ಮಕ್ಕಳೇ. ಇದು ಏನು ಗಟಾರ್ ಸ್ಪ್ರೇ ಇಂದನ? ಇಲ್ಲ, ಇದು ಕ್ಯಾನ್ ಇದಾವ್, ಹಿಂದ್ಗಡೆ ಹಾಕೊಂಡು ಹಾಕೊಂಡು ಸ್ಪ್ರೇ ಮಾಡ್ತಾರೆ. ಇದರಿಂದ ಕಡಿಮೆ ಆಗಿಲ್ಲ? ಇಲ್ಲ, ಕಮ್ಮಿ ಆಗಿಲ್ಲ. ಅದು ಇನ್ನ ಚಿಂತಾನೆ ಇದಾವ್. ಹೆಕ್ಕೆ ಬೆಳೆದ್ರಿಂದ ಗೊತ್ತಾಯ್ತದೆ? ಇಲ್ಲ, ಹಿಕ್ಕೆ ತಿನ್ಕೊಂಡ ಇರ್ತದಲ್ಲ, ಹಿಕ್ಕೆ ಬಿಕೊಂತಾನೆ ಇರ್ತಾವ. ಅದು ಗೊತ್ತಾಯ್ತದೆ, ಅದೇ ಗೊತ್ತಾಗೋ, ಕಡಿಮೆ ಆಗಿಲ್ಲ. ಇದರ ಜೊತೆಗೆ ಈಗ ಕಟಾವಿಗೆ ಬಂದ್ರೆ, ಈಗ ತೆನೆ ಕಟ್ಟಾಯ್ತು ಎಲ್ಲ ಆಯ್ತು, ಕಟಾವಿಗೆ ಬಂದ್ರೆ ಹೇಗೆ ಮಷೀನ್ ಇಂದ ಮಾಡಿಸ್ತೀರಾ? ಮಷೀನ್ ಇಂದ ಓಡಿಸೋದು ಅಂದ್ರೆ ಕೈಯಿಂದ ಕೀಳಿಸ್ಬಿಟ್ಟು ಮಷೀನ್ ಹಾಕ್ತೀರಾ? ಕೈಯಿಂದ ಮುರಿದು ದುಂಡಗ್ ಮಾಡ್ಕೊಂಡು ಆಮೇಲೆ ಮಷೀನ್ ಕೊಡ್ತೇವೆ. ಮಷೀನ್ ಹೊಡಿತೈತಿ. ಮಷೀನ್ಗೆ ಎಷ್ಟು ಇದು, ಗಂಟೆಗೆ ಲೆಕ್ಕನ ಅಥವಾ ಎಕರೆ ಲೆಕ್ಕನ? ಚೀಲ ಲೆಕ್ಕ, ಒಂದ್ ಚೀಲಕ್ಕೆ 100 ಚೀಲ ಲೆಕ್ಕ. ಚೀಲದ ಲೆಕ್ಕ? ಓ, ಅಂದ್ರೆ ಒಂದ್ ಚೀಲ ಆದ್ರೆ 100 ತಗೊಳ್ಳ 100 ಒಂದ್ ಕ್ವಿಂಟಾಲಿಗೆ ಈಗ ನಿಮ್ಮ ಒಂದು ಅನುಭವದಲ್ಲಿ, ಯಾಕಂದ್ರೆ ಸುಮಾರು ವರ್ಷದಿಂದ ಬೆಳೀತಾ ಇದ್ರಿ, ಈ ಮಳೆಗಾಲದಲ್ಲಿ ಜಾಸ್ತಿ ಇಳುವರಿ ಬರುತ್ತಾ ಈ ಬೆಳೆ ಜಾಸ್ತಿ ಬರುತ್ತೆ? ಈ ಬೆಳೆ ಜಾಸ್ತಿ ಬರುತ್ತೆ, ಚೆನ್ನಾಗಿ ಬಂತು ಅಂದ್ರೆ ಬ್ಯಾಸಗಿ ಚೆನ್ನಾಗಿ ಬರುತ್ತೆ. ಮಳೆಗಾಲ ಆದ್ರೆ ಆತು. ಈ ವರ್ಷ ಹೆಂಗಿತ್ತು ಮಳೆಗಾಲದ? ಈ ವರ್ಷ ಏನಿಲ್ಲ, ಎಲ್ಲ ಮುಸ್ಕಿ ಯಾರು ಇಲ್ಲ, ಕಮ್ಮಿ, ಎಲ್ಲ ಕಮ್ಮಿ ಕಮ್ಮಿ ಆಗಿದೆ. ಮತ್ತೆ ಇದು ಬೆಲೆ ಕೂಡ ಹೇಗಿದೆ? ಬೆಲೆ ಈ ವರ್ಷ 1220 ಮಳೆಗಾಲದಲ್ಲಿ ಅಷ್ಟೇ. ಈ ಒಂದು ಭಾಗದಲ್ಲಿ ತುಂಬಾ ಮೆಕ್ಕೆಜೋಳ ಬೆಳೀತಾರೆ, ಅದಕ್ಕೋಸ್ಕರ ರೇಟ್ ಕಡಿಮೆ ಅಂತೀರಾ ಹೆಂಗೆ? ಇಲ್ಲ, ಎಲ್ಲಾರು ರೇಟ್ ಬಂದ ಉಲ್ಟಾ ಶಲ್ಟಾ ಇದ್ ಮಾಡ್ತಾರಲ್ಲ, ಬೆಲೆ ಕಮ್ಮಿ ಮಾಡ್ತಾರೆ, ಕೃಷಿ ಇಲಾಖೆ ಇದ್ ಮಾಡ್ತಾರೆ. ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಬೆಂಬಲ ಬೆಲೆಯಿಂದ ಖರೀದಿ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಖರೀದಿ ಅಂದ್ರೆ ಸರ್, ಅಲ್ಲಿ ಇದು ಹಮಾಲ್ರದ್ದು ಎತ್ಕೊಂಡು ಹೋಗೋದ್ರೆಲ್ಲ ನಿಮಗೆಲ್ಲ ಸಮಸ್ಯೆ ಆಗ್ತದೆ, ಮತ್ತೆ ಅದ್ರಲ್ಲಿ ದಲ್ಲಾಳಿಗಳು ಅರ್ಧ ಹೊಡಿತಾರೆ, ಭಾರಿ ಇದೆ ಸರ್. ಅವರೇ ಬಂದ್ ತಗೊಂಡ್ ಹೋಗ್ತಾರೆ ಇಲ್ಲ ನೀವು ಹೋಯ್ತಿರಿ? ಇಲ್ಲ ಇಲ್ಲ, ನಾವು ಅವರೇ ಬಂದ್ ತಗೊಂಡ್ ಹೋಗ್ತಾರೆ. ಈಗ ಅವೆಲ್ಲ ತಗೊಂಡ್ ಬರ್ಬೇಕು ಅಂದ್ರೆ ನಮಗೆ ರೈತರಿಗೆ ಬಹಳ ಹೊರತ ಆಗುತ್ತೆ. ಅಂದ್ರೆ ನೀವೇ ಅವ್ರಿಗೆ? ಅವರು ಇಲ್ಲೇ ನಮ್ಮೂರವರೇ ವ್ಯಾಪಾರ ಮಾಡ್ತಾರೆ, ಇಲ್ಲೇ ತಗೊಂಡ್ ಹೋಗ್ತಾರೆ. ಇಲ್ಲೇ ಯಾವ ಮಾರ್ಕೆಟ್ ಹಾಕ್ತಾರೆ? ಅವ್ರ ಮಾರ್ಕೆಟ್ ಎಲ್ಲಾರು ಹೋಗ್ತಾರೋ ಗೊತ್ತಿಲ್ಲ, ಅದು ಇಲ್ಲಿ ಹಳ್ಳಿ ಮೇಲೆ ಬಂದು ಬಂದು ಲೋಡ್ ಗಟ್ಟಲೆ ಹೋಯ್ತಾರೆ. ನಮ್ಮೂರಿಗೆ ಲೋಡ್ ಮಾಡ್ಕೊಂಡು ಹೋಗ್ತಾರೆ. ತೂಕ ಎಲ್ಲಾ ತೂಕ ಕಾಟ ನಮ್ಮ ಎದುರಿಗೆ ಮಾಡ್ತಾರೆ, ನಿಮ್ಮ ಎದುರೆ ಮಾಡ್ತಾರೆ, ನಮ್ಮ ಎದುರಿಗೆ ಎಲ್ಲ ಕಾಟ. ಅವರು ಮತ್ತೆ ನಿಮ್ಮ ಮಧ್ಯೆ ಏನಾದ್ರು ಒಂದು ಪತ್ರದ ಒಂದು ವ್ಯವಹಾರ ಆಗಿರ್ತದ ಅಂದ್ರೆ ನೀವು ಹೇಳೋ ರೇಟಿಗೆ ನಾವು ಒಪ್ಕೊಂತೀವಿ ಅಂತ ನೀವು ಹೇಳ್ತಿರಂಗೆ? ಹಂಗೇನಿಲ್ಲ, ಅವ್ರು ರೇಟ್ ಮಾಡಿರ್ತಾರ ಅದಕ್ಕೆ ತಕ್ಕಂಗ್ ನಾವು ಕೊಟ್ಟು ಇದ್ ಮಾಡ್ಕೊಂಡಿರ್ತಾರೆ. ದಾವಣಗೆರೆ ಮಾರ್ಕೆಟ್ ಅಲ್ಲಿ ಎಲ್ಲ ಮಾರ್ಕೆಟ್ ಎಲ್ಲ ಅವ್ರು ಒಳ್ಳೆ ಬರ್ತಾರೆ ಇಲ್ಲಿ. ಐದು ರೂಪಾಯಿ ಸ್ವಲ್ಪ ಜಾಸ್ತಿ ಯಾರು ಕೊಡ್ತಾರೆ? ಈಗ 10 ರೂಪಾಯಿ ಜಾಸ್ತಿ ಮಾಡಿದ್ರೆ ನಿಮಗೆ ಕೊಡ್ತೇವೆ, ಕಮ್ಮಿ ಇನ್ನು ಅವ್ನ ಕಮ್ಮಿ ಮಾಡಿದ ಇನ್ನೊಬ್ಬನ್ ಬರ್ತಾನೆ ಅವನಿಗೆ ಕೊಡ್ತೇವೆ, ಆ ರೀತಿ ಆಗ್ತಾ ಇದೆ. ಈಗ ಒಟ್ಟಾರೆ ಎಷ್ಟು ಖರ್ಚು ಬರ್ತದೆ ಅಂತ ಹೇಳ್ತೀರಾ ಮೆಕ್ಕೆಜೋಳ ಒಂದು ಬೆಳೆ ನಿರ್ವಹಣೆಗೆ? ಒಂದು ಎಕರೆಗೆ ಚೂಡಿ ನಾವು ಆಳಿನ ಒಂದು ನಿರ್ವಹಣೆ ಆಯ್ತು, ಬೀಜ ಗೊಬ್ಬರ 18,000 ರೂಪಾಯಿ ಒಂದ್ ಎಕರೆಗೆ. ಒಂದ್ ಎಕರೆ ಮತ್ತೆ ಬರುವ ಲಾಭ ಒಂದು 15,000 ರಿಂದ 16,000 ಅಂದ್ರೆ ಖರ್ಚು ಅಲ್ಲಿಗಲ್ಲಿಗೆ ಸರಿ ಆಯ್ತದೆ. ಆ ಒಂದು ಬೆಳೆಗೆ ಎಷ್ಟು ಹಾಕಿರ್ತಾರೋ ಅದಕ್ಕೆ ಸರಿ ಆಯ್ತದೆ. 30 ಕ್ವಿಂಟಲ್ ಬಂದ್ರೆ ಅದು ನಮಗೆ ವರ್ಕೌಟ್ ಆಗಲ್ಲ, ವರ್ಕೌಟ್ ಆಗುತ್ತೆ, ಏನು ಸಮಸ್ಯೆ ಏನಿಲ್ಲ. ಆಮೇಲೆ ಇದ್ರ ಜೊತೆಗೆ ಇನ್ನು ಬೇರೆ ಏನ್ ಬೆಳೆ ಬೆಳಿತೀರಾ? ಈಗ ಭತ್ತ ಬೆಳೆದಿವಿ, ಬಂದ್ರೆ ನೀರು ಕಮ್ಮಿ ಆಗ್ಬಿಡ್ತು ಅಂದ್ರೆ ಅದು ಇಲ್ಲ, ಎಲ್ಲ ಒಣಗೋಗ್ತದೆ. ನೀರಿನ ಟರ್ಬಲ್ ಐತಿ, ಒಂದೂವರೆ ಎಕರೆ ಹಚ್ಚಿದೀವಿ ಭತ್ತ. ಇದು ಏನು ಜವಾರಿ ತಳಿನಾ ಭತ್ತ? ಹೈಬ್ರಿಡ್ ಹೈಬ್ರಿಡ್. ಎಲ್ಲಿಂದ ಬೀಜ ಎಲ್ಲಿ ತಗೊಂಡ್ರಿ? ಇಲ್ಲೇ ಪ್ಯಾಟಿಂದ ತರ್ತೇವೆ, ಶಿಕಾರಿಪುರದಿಂದ. ಶಿಕಾರಿಪುರದಿಂದ ಕೃಷಿ ಇಲಾಖೆಯಿಂದನೂ ತರ್ತೇವೆ, ಅಲ್ಲಿ ಇಲ್ಲದ್ರೆ ಇದರಿಂದ ತರ್ತೇವೆ, ಪ್ಯಾಟಿಂದ ಶಿಕಾರಿಪುರದಿಂದ. ಇದ್ರ ಜೊತೆಗೆ ಈಗ ಕೀಟದ ಅಂತ ಹೇಳಿದ್ರಿ, ರೋಗ ಬಂದ್ರೆ ಈಗ ಅದು ಏನು ತಿಂತಾ ಇದೆ ಒಳಗೆ ಸುಳಿಗಳಲ್ಲೇ ಹೋಗ್ತಾ ಇದೆ ಅಂತ, ಅದು ಸರ್ವೇ ಸಾಮಾನ್ಯ ಇದೆ. ನಮ್ಮ ಒಂದು ಮೆಕ್ಕೆಜೋಳ ಎಲ್ಲೆಲ್ಲಿ ಬೆಳೀತಾರೆ ನೋಡ್ರಿ, ಅದು ಸಾಮಾನ್ಯ ಸಂಗತಿ ಇದೆ ಅದು. ಇದ್ರ ಜೊತೆಗೆ ಈಗ ರೋಗ ಅಂತಂದ್ರೆ ಎಲೆಗಳು ಒಣಗಿ ಹೋಗೋದು ಆ ತರದ್ದು ಕೂಡ ಅಲ್ಲಿಂದ ಕೊಳತ್ಕೊಂಡು ಹೋಗೋದು? ಇಲ್ಲ, ಅದು ಯಾವ ಇಲ್ಲ, ಯಾವ ಸಮಸ್ಯೆನೂ ಇಲ್ಲ. ಅದು ಏನಾರ ಕಂಡ್ರೆ ಕೃಷಿ ಇಲಾಖೆ ಹೋಗಿ ಈ ರೀತಿ ಅಂತ ತೋರಿಸಿದ್ರೆ ಅವರು ಔಷಧಿ ಈ ರೀತಿ ಔಷಧಿ ಹೊಡೀರಿ ಅಂತ ಕೊಡ್ತಾರೆ. ಕೊಡ್ತಾರೆ, ಅದ್ ತಗೊಂಡು ಸಿಂಪರಣೆ ಮಾಡ್ತೀವಿ, ಇಂತ ತಗೊಂಡ್ಬರ್ರಿ ಅಂತ ಚೀಟಿ ಕೊಡ್ತಾರೆ, ಅದ್ ತಗೊಂಡೋಗಿ ನಾವು ತಗೊಂಡ್ಬರ್ತೇವೆ, ಚೀಟಿ ಬರ್ಕೊಂಡು ಕೊಡ್ತೇವೆ. ಈಗ ರೈತ ಸಂಪರ್ಕ ಕೇಂದ್ರಕ್ಕೆ ಏನಾದ್ರು ಹೋಗ್ತೀರಾ? ಅಲ್ಲಿಗೆ ಮತ್ತೆ ರೈತ ಸಂಪರ್ಕ ಅಲ್ಲಿಗೆ ಹೋಗೋದು, ಅಲ್ಲಿ ಹೋಗಿ ತೋರಿಸ್ತೀವಿ ಅದು ಏನೈತಿ ಅಂತ, ಇದು ಹಿಂಗಾಗೈತಿ ಅಂತ ಹೇಳಿದ್ರೆ ಅವ್ರು ಬರ್ಕೊಡ್ತಾರೆ ಚೀಟಿ ಮೇಲೆ, ಇಲ್ಲದ್ರೆ ಅವ್ರ ಹತ್ರ ಇದ್ರೆ ಅವ್ರು ಕೊಡ್ತಾರೆ ಔಷಧಿ. ಈಗ ಈ ಒಂದು ಭಾಗದಲ್ಲಿ ಆಗ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಾಗ್ಲಿ, ಆಮೇಲೆ ಚಿಕ್ಕಮಂಗಳೂರು, ಈ ದಾವಣಗೆರೆ ಜಿಲ್ಲೆ, ಚನ್ನಗಿರಿ, ಇಲ್ಲೆಲ್ಲಾನು ತುಂಬಾನೇ ಅಡಿಕೆನೆ ಜಾಸ್ತಿ ಹಾಕ್ತಾ ಇದಾರೆ. ಅಂತದ್ರಲ್ಲಿ ಈಗ ನೀವು ಇದು ಮೆಕ್ಕೆಜೋಳ ಮತ್ತೆ ಭತ್ತ ಹಾಕ್ತಾ ಇದೀರಲ್ಲ, ಇದು ನಿಮ್ಗೆ ವರ್ಕೌಟ್ ಆಗುತ್ತಾ? ವರ್ಕೌಟ್ ಆಗುತ್ತೆ ಸರ್, ಮತ್ತೆ ಮೊನ್ನೆ ಏನು ವರ್ಕೌಟ್ ಇದ್ರೆ ನಾವು ಏನ್ ಮಾಡ್ತೀವಿ, ಈಗ ಒಂದ್ ವರ್ಷ ಬೋರ್ ನೀರ್ ಇರಲ್ಲ, ಅದ ಹಾಳಾಗ್ತವೆ, ಒಂದ್ ವರ್ಷ ಏರ್ಪೇರ್ ಆಗ್ತತಿ, ಒಂದ್ ವರ್ಷ ರೇಟ್ ಆಗ್ತತಿ, ಇದಾಗ್ಬಿಡ್ತದೆ, ಏನ್ ಮಾಡೋದು? ನಾವು ಸ್ವಲ್ಪ ಚೆನ್ನಾಗಿ ಗೊಬ್ಬರ ಬೀಜ ಎಲ್ಲ ಇದ್ ಮಾಡ್ಕೊಂತ ಇದ್ರೆ ನಮಗೆ ಚೆನ್ನಾಗಿ ಇಳುವರಿ ಬರುತ್ತೆ, ಎಲ್ಲ ಇದಾಗುತ್ತೆ. ಇಲ್ಲಿ ಊರಲ್ಲಿ ಹಾರೋಗಪ್ಪ ಊರಲ್ಲಿ ಸ್ಕೂಲ್ ಇದೆಯಾ ನಿಮ್ಗೆ ಮಕ್ಕಳಿಗೆ? ಆಮೇಲೆ ಇದು ಹಾಲು ಉತ್ಪಾದಕರ ಸಂಘ ಆಮೇಲೆ ಪಶು ಆಸ್ಪತ್ರೆ ಎಲ್ಲ ಇದೆ, ಎಲ್ಲ ಇದೆ. ನಿಮ್ಗೆ ಏನು ಸಮಸ್ಯೆ ಇಲ್ಲ? ಏನೇನಿಲ್ಲ, ಮನ್ಸದ್ದು ಇದೆ, ಇದು ಐತೆ, ದೊಡ್ಡ ಆಸ್ಪತ್ರೆ, ಗೌರ್ಮೆಂಟ್ ಆಸ್ಪತ್ರೆನೂ ಇದೆ, ಹಾಸ್ಟೆಲ್ ಇದೆ, ಹೈಸ್ಕೂಲ್ ಇದೆ. ಈಗ ಇದ್ರ ಜೊತೆಗೆ ಜಾನುವಾರು ಕೂಡ ಸಾಕ್ತಾ ಇದೀರಿ? ಜಾನುವಾರು ಇದಾವೆ. ಏನು ಆಕಳನ? ಆಕಳುಗಳು ಎಷ್ಟಿದಾವೆ? ನಾಲ್ಕಿದಾವೆ. ಇದು ಏನು ಜವಾರಿನ? ಏನು ಸಿಂಧಿ? ಸಿಂಧಿ, ಸಿಂಧಿ ಆಕಳುಗಳು. ಎಷ್ಟು ಹಾಲು ಕೊಡ್ತದೆ ಬೆಳಿಗ್ಗೆ? ಈಗ ಈಗ ಕಮ್ಮಿ, ಈಗ 4 ಲೀಟರ್. ಬ್ಯಾಸಿಗೆಗೆ ಕಮ್ಮಿ, ಮಳಿಗಾಲ ಆಗಿದ್ರೆ ಒಂದು 20 ಲೀಟರ್ 25 ಲೀಟರ್ ಹಾಕತ್ತೆ. ಈ ದನಗಳಿಗೋಸ್ಕರನೇ ಏನು ಜಮೀನಲ್ಲಿ ಬೆಳೆ ಬೆಳಿತೀರಾ? ಬೆಳಿತೀವಿ ಸಪ್ಪೆ, ಜೋಳ, ಜೋಳದ ಸಪ್ಪೆ, ಸಪ್ಪೆ. ಆಮೇಲೆ ನೇಪೇರ್ ಹುಲ್ಲು, ಅದೇ ಹೇಳ್ತಾರೆ, ಅದೇ ನೇಪೇರ್ ಹುಲ್ಲು ಇಲ್ಲ. ಇದ್ರ ಜೊತೆಗೆ ಈಗ ಮತ್ತೆ ಹೊರಗಿಂಡ ಏನೋ ತಗೊಂಡು ಹಾಕ್ತೀರಾ? ಭೂಸ ತರ್ತೀವಿ. ಇದು ಯಾವ್ದು? ಅಡಿಕೆ ಡೈರಿಯಿಂದ ಭೂಸಾ, ಶೇಂಗಾ ಹಿಂಡಿ ಅಲ್ಲ, ಅದು ಭೂಸಾನೆ ಕೊಡ್ತಾರೆ. ಇದು ಮೆಕ್ಕೆಜೋಳ ಅದು ಎಲ್ಲ ಮಾಡಿಸಿ ಅಲ್ಲಿ ಫ್ಯಾಕ್ಟ್ರಿ ಐತಲ್ಲ, ಆ ಫ್ಯಾಕ್ಟ್ರಿ ಒಳಗೇನೆ ದುಂಡು ಇದು ಬರ್ತಾವೆ ಗೋಲಿ ಹಂಗೆ, ಅವನ್ನೇ ಚೀಲ್ಗಟ್ಲೆ ಅವರು ಕೊಡೋದು. ಎಷ್ಟು ರೇಟ್ ಹಾಕ್ತಾರೆ ಅದಕ್ಕೆ? ಅದಕ್ಕೆ 1200 ಚೀಲಕ್ಕೆ, ಒಂದ್ ಚೀಲಕ್ಕೆ 50 ಕೆಜಿ ಇದಕ್ಕೆ. ಇದು ನಿಮಗೆ ಹೈನುಗಾರಿಕೆ ಅದೇನು ಭಾರ ಅನ್ಸಲ್ಲ? ಖರ್ಚು ಜಾಸ್ತಿ ಬರುತ್ತೆ ಅಂತ ಅನಿಸ್ತದ? ಏನ್ ಖರ್ಚು ಏನು ಅಷ್ಟು. ಇದು ಅಲ್ದೇನೆ ಮತ್ತೆ ಮನೆಯಿಂದ ಈಗ ಉಳ್ಕಿದ ತರಕಾರಿದ್ದು ಉಳ್ಕಿದ್ದು ಆಮೇಲೆ ಈ ಮುಸ್ರಿ ಅದೆಲ್ಲ ಹಾಕ್ತೀರಿ? ಮುಸ್ರಿ ಗಿಸರಿ ಎಲ್ಲ ಹಾಕ್ತೀವಿ, ಮುಸ್ರಿ ಗಿಸರಿ ಎಲ್ಲ. ಬೇಸಿಗೆಯಲ್ಲಿ ಹೆಂಗೆ ಈಗ ಸ್ವಲ್ಪ ಹೀಟ್ ಇರ್ತದೆ, ಯಾವ ರೀತಿಯಿಂದ ಬಿಳಿ ಹುಲ್ಲು ಅದರಿಂದ ಹಾಕೊಂಡು ಸಾಕ್ತಾ ಇದ್ದೀವಿ. ಈಗ ಈಗ ಸಪ್ಪೆನು ಹಾಕ್ತೀವಿ, ಜೋಳ ಸೈಡಿಗೆ ಸಪ್ಪೆ ಹಾಕ್ತೀವಿ, ಅದು ಕೊಯ್ಕೊಂಬಂದ್ ಕೊಯ್ಕೊಂಬಂದು ಹಾಕ್ತೀವಿ. ಅಲ್ಸಂದಿ ಹೊಟ್ಟು ಬಳ್ಳಿ ಅದೆಲ್ಲ ಸೇರಿಸಿ ಹುಳ್ಳಿದು ಎಲ್ಲ ಬೆರೆಸಿ ಉಗ್ಗಿ ನೀರ್ ಹೊಲ್ಬಿಟ್ಟು ಬರ್ದತ್ತಲ್ಲ ಎಲ್ಲ ಕಟಾವ್ ಮಾಡ್ಕೊಂಬಂದು ಹಾಕ್ತೀವ್ರಿ. ಮತ್ತೆ ಇದ್ರ ಜೊತೆಗೆ ದಾಣಿ ಮಿಶ್ರಣ ಅಂತ ಹೇಳ್ತೀವಿ, ಒಂದು ದಾಣಿ ಮಿಶ್ರಣ ಅಂದ್ರೆ ಇದೆ ಈಗ ಹುರುಳಿ ಕಾಳು ಅದನ್ನೆಲ್ಲ ನೆನೆಸಿ ಜೋಳ ಗಿಳ ಎಲ್ಲ ಸೇರಿಸಿ ಕೊಡ್ತಾರೆ, ನೀರ್ ಹೊಡೆದ್ಬಿಟ್ಟು ಅದೇ ಕೊಯ್ಕೊಂಬಂದು ಕೊಯ್ಕೊಂಬಂದು ಹಾಕಿ ಮೇಯಿಸ್ತಾ ಇದ್ವಿ. ಈಗ ಇದರಲ್ಲಿ ಜಾನುವಾರುಗಳಿಗೆ ಕಾಯಿಲೆ ಕಸಾಲೆ ಬಂದ್ರೆ ಆಸ್ಪತ್ರೆ ಇದೆ, ಬರ್ತಾರೆ ಡಾಕ್ಟರ್ ಕರೆದ ಕೂಡಲೇ ಬರ್ತಾರೆ. ಅದಕ್ಕಿಂತ ಮೊದಲು ಮನೆಯಿಂದ ಏನ್ ಔಷಧಿ ಕೊಡ್ತಿರೋದು? ಅವಾಗೆಲ್ಲ ಈಗ ಇದ್ರೆ ಈಗ ಮಾಡ್ತಿದ್ರು, ಈಗ ಏನ್ ಮಾಡ ದನಗಳು ಇಲ್ಲ, ಇವೇ ಸಾಕ್ತಿವಲ್ಲ ಡಾಕ್ಟರ್ಗಳಿಗೆ ಕರ್ಕೊಂಬಂದು. ಒಟ್ಟಾರೆ ಏನ್ ಅನಿಸ್ತದೆ ಈ ಕೃಷಿಕರ ಜೀವನ ಹೆಂಗ ಅನಿಸ್ತದೆ? ಎಲ್ಲ ಅನುಕೂಲ ಆಗೈತೆ, ಎಲ್ಲ ಅನುಕೂಲ ಆಗೋದೀವಿ. ಇದು ಒಂದು ಏನೋ ಅಂತಂದ್ರೆ ರೈಲ್ವೆ ಒಂದು ಇರೋದೊಂದು 2.75 ಎಕರೆ ಜಮೀನು, ಅದಾಗ 2 ಕಾಲು ಹೋದ್ರು ಅಂತ ಏನು ಸಿಗ್ತದೆ? 1/4 ಎಕರೆ ಜಮೀನು ಉಳಿದಿಲ್ಲ, ತೋಟ ಮಾಡಿದ್ರು, ತೋಟ ಎಲ್ಲ ಹೋದು, ಅಡಿಕೆ ತೋಟ ಮಾಡಿದ್ರು ನಮ್ಮ ಮನೆಯವರೆಲ್ಲ ಎಲ್ಲ ಒಂದ್ ಕಡೆಯಿಂದ. ಈಗ ಅಷ್ಟೇ ಎಲ್ಲ, ಹಿಂಗಾದ್ರೆ ಹೆಂಗ್ ಮಾಡೋದು? ಭತ್ತ ಬೆಳೆಯೋದು ಅದೇ ರೇಟ್ ಹಾಕಿದ ಸರ್. ಲಕ್ಷ 6 ಲಕ್ಷ, ಅಂಕಲ್ಗಳಿಗೆ 6 ಲಕ್ಷ, 5 ಲಕ್ಷ ಅಂತ. ಈ ತೋಟಗಳು ತೋಟ ಮಾಡಿದಾರಲ್ಲ, ಒಂದ್ ಗಿಡಕ್ಕೆ 500 ರೂಪಾಯಿ. ಬೇರೆ ಕಡೆ ಏನಾದ್ರೂ ಜಮೀನು ಕೊಡ್ತೀನಿ ಅಂತ ಹೇಳಿದಾರೆ? ಏನಿಲ್ಲ, ನಮಗೆ ಪೂರ್ತಿ ಕೊಡ್ರಿ, ನಮಗೆ ಇಲ್ಲಿ ಕಾರ್ಡ್ ಕೊಡ್ರಿ ಅಂತ ಕೇಳಿದ್ವಿ. ಅದೆಲ್ಲ ಆಗೋದಿಲ್ಲ. ಅಲ್ಲ ಈಗ ಒಂದು ಜಮೀನು ಇದು ಮಾಡಿದ ಅಂತಂದ್ರೆ ಬೇರೆ ಕಡೆ ಜಮೀನು ಕೊಡೋ ಏನಿಲ್ಲ, ವ್ಯವಸ್ಥೆ ಇಲ್ಲ. ನಾವ್ ಎಲ್ಲಾರು ಜಮೀನು ಕರ್ಕೊಂಡ್ರು ಅಲ್ಲೇ ಫಾರೆಸ್ಟ್ ಗಾರ್ಡ್ ಕಾಯಂ. ಅಲ್ಲ ಈಗ ಸಂಸದರಿಗೆ ಹೇಳಿದ್ರೆ ಏನಂತಾರೆ? ಏನು ಹೇಳೋದಿಲ್ರಿ. ನಿಮ್ಮೂರಿಗೆ ರೈಲ್ ಬರ್ತದಲ್ಲ, ನಿಮ್ಮೂರಿಗೆ ನಮ್ಮೂರಿಗೆ ರೈಲ್ ಬಂದ್ರೆ ಏನ್ ಮಾಡೋದು? ರೈಲ್ ಮೇಲೆ ಹತ್ಕೊಂಡು ಹೋಗೋದು, ಹಗಲೆಲ್ಲ ಓಡಾಡ್ತಿರ್ತೀವ. ಹಗಲೆಲ್ಲ ಓಡಾಡಕ್ ಆಗಲ್ಲ, ನಮ್ಗೆ ಯಾವಾಗ ಕೆಲಸ ಇರ್ತೇವೆ ಒಂದ್ಸಲ ಪ್ಯಾಡಿ ಹೋಗ್ಬೇಕಂದಾಗ ಓಡೋಗಿ ಅಂದ್ ಇದ್ ಮಾಡ್ತೇವೆ. ಏನ್ ಮಾಡಕ್ಕಾಗ ಸ್ವಾಮಿ? ಇದಾಗಿತ್ತು ರೈತ ಕೃಷ್ಣ ನಾಯಕ್ ಅವರ ಒಂದು ಕೃಷಿ ಅನುಭವ, ಜೊತೆಗೆ ಏನು ಈಗ ಅವರ ಕೃಷಿ ಜಮೀನು ರೈಲ್ವೆ ಇಲಾಖೆಯವರು ಸರ್ಕಾರದಿಂದ ವಶಪಡಿಸಿಕೊಂಡಿದ್ದಾರೆ ಒಂದು ರೈಲ್ವೆ ಕಾಮಗಾರಿಗೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ಸಂಬಂಧಪಟ್ಟಿನ ಅಧಿಕಾರಿಗಳು ಈ ಒಂದು ಇವರ ಒಂದು ಮನವಿಯನ್ನ ನೋಡ್ಕೊಂಡ್ಬಿಟ್ಟು ಇವರ ಒಂದು ಏನು ಸಮಸ್ಯೆ ಇದೆ ಅದು ಆದಷ್ಟು ಬೇಗ ಇನ್ನು ಹೆಚ್ಚಿನ ಒಂದು ರೀತಿಯಲ್ಲಿ ಪರಿಹಾರ ಕೇಳ್ತಾ ಇದ್ದಾರೆ, ಪರಿಹಾರವನ್ನು ಕೊಡಬೇಕು. ಜೊತೆಗೆ ಇಲಾಖೆ ಯಾರ್ಯಾರು ಜಮೀನು ಹೋಗಿದೆ ಅವರಿಗೆ ಒಂದು ಕುಟುಂಬದಿಂದ ಒಬ್ಬರಿಗಾದರೂ ಕೆಲಸ ಕೊಡಬೇಕು ಅನ್ನೋ ಇವರ ಒಂದು ಬೇಡಿಕೆ ಇದೆ. ಇದನ್ನು ಈಗ ಸಂಬಂಧಪಟ್ಟ ನಮ್ಮ ಸಂಸದರು ಕೂಡ ಈ ಒಂದು ವಿಷಯದಲ್ಲಿ ಅವರು ಮುತುವರ್ಜಿ ವಹಿಸಿ ರೈತ ಕಲ್ಯಾಣಕ್ಕಾಗಿ ಅವರು ಕೆಲಸ ಮಾಡ್ತಾರೆ ಅಂತ ಅನ್ನೋ ಒಂದು ಭರವಸೆಯೊಂದಿಗೆ ಇದುವರೆಗೆ ನಮ್ಮ ಜೊತೆ ತಾವು ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ನಮಸ್ಕಾರ ಹಾಗೂ ಧನ್ಯವಾದ. ಧನ್ಯವಾದಗಳು.